ಅಥವಾ ಅಕ್ಕಿ ನಮ್ಮ ಪ್ರಮುಖವಾದಂತಹ ಆಹಾರ ಬೆಳೆ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅನ್ನವನ್ನೇ ಹೆಚ್ಚು ಊಟ ಮಾಡುವಂಥದ್ದು, ಬಳಕೆ ಮಾಡುವಂತಹದ್ದು. ಉತ್ತರ ಭಾರತದಲ್ಲಿ ನೋಡಿದರೆ ಗೋಧಿ ಅಥವಾ ಬೇರೆ ಪರ್ಯಾಯ ಬೆಳೆಗಳು ಕೂಡ ಲಭ್ಯ ಇದೆ. ಈ ಭತ್ತದಲ್ಲಿಯೂ ಕೂಡ ಹಲವಾರು ಶತಮಾನಗಳಿಂದ ಬೇರೆ ಬೇರೆ ತಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ತಳಿಗಳ ಒಂದು ನಶಿಸುವಿಕೆಯೂ ಕೂಡ ಕಾರಣ ಆಗಿದೆ ಅಂತಲೇ ಹೇಳಬೇಕು. ಇರುವಂತಹ ತಳಿಗಳಲ್ಲಿ ಕೆಲವೇ ಕೆಲವು ತಳಿಗಳು ಉಳ್ಕೊಂಡಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಭತ್ತದ ತಳಿಗಳನ್ನು ಸಂಗ್ರಹಿಸಬೇಕು, ಅವುಗಳನ್ನ ವಿಶೇಷತೆಯನ್ನು ಜನರಿಗೆ ಮನವರಿಕೆ ಮಾಡಬೇಕು ಅನ್ನುವಂತಹ ಉತ್ಸಾಹದಿಂದ ನೀವು ತೊಡಗಿಸಿಕೊಂಡಂಥವ್ರು. ಆ ಸತ್ಯನಾರಾಯಣ ಅವರೇ, ಬೇರೆ ಬೇರೆ ಜಮೀನಿನಲ್ಲಿ ಅಥವಾ ಒಂದು ನಿರ್ದಿಷ್ಟವಾದಂಥ ಒಂದು ಪ್ರದೇಶದಲ್ಲಿ ಈ ತಳಿಗಳನ್ನು ಸಂಗ್ರಹಿಸುವಂಥ ಒಂದು ವಿಧವಾದರೆ, ಸಣ್ಣ ಸಣ್ಣ ಪ್ರದೇಶದಲ್ಲಿ ಸಣ್ಣ ಸಣ್ಣ ವ್ಯಾಪ್ತಿಯಲ್ಲಿ ಈ ತಳಿಯ ಸಂಗ್ರಹಿಸುವಂಥ ಒಂದು ಪ್ರಯತ್ನವನ್ನು ಕೂಡ ನೀವು ಕಳೆದ 16 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೀರಿ. ಹೇಳಿ, ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ, ಈ ಭತ್ತದ ತಳಿಯನ್ನು ಸಂಗ್ರಹಿಸಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು? ನಮ್ಮದು ಅಂತ ಹೇಳಿದರೆ ಈ ಜಾಗ ಅಂತ ಹೇಳಿದರೆ ಸ್ವಲ್ಪ ಎತ್ತರದ ಜಾಗ. ನಮಗೆ ಮೊದಲೇ ಈ ಭತ್ತದ ಕೃಷಿ ಇಲ್ಲ, ಯಾಕಂತ ಹೇಳಿದರೆ ಅದು ಗೇರು ಮತ್ತು ರಬ್ಬರ್ ಬೆಳೆಯುವಂಥ ಜಾಗ. ನಮ್ಮ ಸುತ್ತಮುತ್ತ ಎಲ್ಲ ಗದ್ದೆಗಳಿದ್ದವು, ನಮ್ಮ ಸಂಬಂಧಿಕರಿಗೆಲ್ಲ ಗದ್ದೆಗಳಿದ್ದವು. ಹಾಗೆ ನಾವು ಈ ಕೆಲವು ತಳಿಗಳನ್ನೆಲ್ಲ ಅಲ್ಲಿ ನೋಡ್ತಾ ಇದ್ದೇವೆ. ಅದರಲ್ಲಿ ನನಗೆ ಒಂದು ಹೆಚ್ಚು ಆಕರ್ಷಣೆ ಕಂಡಂಥ, ಚಿಕ್ಕಂದಿನಲ್ಲಿರುವಾಗ ಒಂದು ಆಕರ್ಷಣೆ ಕಂಡ ತಳಿ ಅಂತ ಹೇಳಿದರೆ ರಾಜಕಾಯಂ ಅಂತ ಒಂದು ತಳಿ ಇತ್ತು. ಅದು ಸಣ್ಣ ಸಣ್ಣ ಭತ್ತ, ನೋಡಲಿಕ್ಕೆ ತುಂಬ ಚೆಂದ ಇರುವಂಥ ಒಂದು ಭತ್ತ. ನಾವು ಚಿಕ್ಕವರಿರುವಾಗ ಅವರು ಗದ್ದೆ ಕೊಯ್ಲಾದ ಮೇಲೆ ಆ ಗದ್ದೆಗೆ ಹೋಗಿ ಅಂಥ ತಳಿಗಳ ಒಂದು ತೆನೆಗಳು ಬಿದ್ದಿರ್ತವೆ, ಅದನ್ನೊಂದು ಹೆಕ್ಕು ಒಂದು ಪರಿಪಾಠ ಇತ್ತು. ಹಾಗೆ ಆ ತಳಿಗಳನ್ನೊಂದು ನೋಡಿ ಒಂದು ಪರಿಚಯ ಇತ್ತು. ಆಮೇಲೆ ನಮ್ಮ ಊರಲ್ಲೆಲ್ಲ ಈ ಭತ್ತದ ಗದ್ದೆಗಳೆಲ್ಲ ಹೋದವು, ವಾಣಿಜ್ಯ ಬೆಳೆಗಳತ್ತ ಜನರು ಹೋಗಿ ಈ ಅಡಿಕೆ ತೆಂಗು ಇಂಥ ಬೆಳೆಗಳು ಬಂದ ಕಾರಣ ಗದ್ದೆಗಳೇ ಎಲ್ಲ ಕಡಿಮೆ ಆಗಿ ಹೋಯಿತು. ಮತ್ತೆ ನನಗೆ ಆ ತಳಿಗಳನ್ನು ಎಲ್ಲೂ ನೋಡಲಿಕ್ಕೆ ಸಿಗಲಿಲ್ಲ. ಮತ್ತೆ ಒಂದು 2003 ಇಸವಿಯಲ್ಲಿ ನಮ್ಮ ಚೇರ್ಕಾಡಿ ರಾಮಚಂದ್ರ ರಾಯರ ಬಗ್ಗೆ ಒಂದು ಲೇಖನ ಅಡಿಕೆ ಪತ್ರಿಕೆಯಲ್ಲಿ ಬಂದಿತ್ತು. ಅವರು ಅದರಲ್ಲಿ ಈ ರಾಜಕಾಯಿಮೆ ಬೀಜವನ್ನು ನೆಲದಲ್ಲಿ ಮಾಡಬಹುದು, ಇಂದು ಏರಿ ಭತ್ತ ಥರ ಮಾಡಿ ಅದರಲ್ಲೂ ಬಿತ್ತಿ ನಮಗೆ ಬೇಕಾದಷ್ಟು ಭತ್ತಗಳನ್ನು ಬೆಳೆಯಬಹುದು ಅಂತ ಒಂದು ಲೇಖನ ಬಂದಿತ್ತು. ಅದನ್ನು ಓದಿ ಅವರ ವಿಳಾಸ ಮತ್ತು ಅದರಲ್ಲಿ ಅವರ ಫೋನ್, ಆಗ ಫೋನ್ ನಂಬರ್ ಇರಲಿಲ್ಲ, ವಿಳಾಸ ಇತ್ತು. ಹಾಗೆ ಅವರಿಗೆ ಒಂದು ಪತ್ರ ಬರೆದೆ. ಪತ್ರ ಬರೆದಾಗ ಅವರು ಒಂದು 100 ಗ್ರಾಂ ರಾಜಕಾಯಿಮೆ ಬೀಜವನ್ನು ಕಳಿಸಿಕೊಟ್ರು. ಅದನ್ನು ನಾನು ಸ್ವಲ್ಪ ನೆಲದಲ್ಲಿ ಬಿತ್ತಿದೆ. ಆ ಬಿತ್ತಿ ಅದು ಸ್ವಲ್ಪ ತೆನೆಲ್ಲ ಬಂದು ಒಳ್ಳೆ ಇದು ಬಂತು. ಆಮೇಲೆ ನನಗೆ ಇಂಥ ಈ ಹಳೆ ತಳಿಗಳು ಇವೆ, ಮೊದಲಿನ ತಳಿಗಳೆಲ್ಲ ಅಲ್ಲಲ್ಲಿ ಉಳಿದುಕೊಂಡಿವೆ ಎಂಬ ಒಂದು ಇದು ಆಲೋಚನೆ ಇರಲಿಲ್ಲ. ಆ ನಂತರ ಸುಮಾರು ವರ್ಷಗಳು ಕಳೆದ ಮೇಲೆ ನಮ್ಮ ಬೆಳ್ತಂಗಡಿಯ ಬಿ ಕೆ ದೇವರಾಯರ ಬಗ್ಗೆ ಒಂದು ಸಂದರ್ಶನ ಇತ್ತು. ದೇವರಾಯರ ಅಮೆ ಮನೆ ಅವರ ಪರಮೇಶ್ವರಯ್ಯರವರ ಸಂದರ್ಶನ ಇದೇ ಆಕಾಶವಾಣಿಯಲ್ಲಿ ಬಂದಿತ್ತು. ಪುಣ್ಯಕ್ಕೆ ಅವತ್ತು ಅವರ ಫೋನ್ ನಂಬರು ಸಹ ಅದರಲ್ಲಿ ಹೇಳಿದರು ಅವರು. ಆ ಹೇಳಿದ ಕಾರಣ ನಾನು ಅವರಿಗೆ ಫೋನ್ ಮಾಡಿದಾಗ ಅವರು ತುಂಬ ಆತ್ಮೀಯತೆಯಿಂದ ಮಾತಾಡಿ, ನಿಮಗೆ ಬನ್ನಿ ಇಲ್ಲದ್ರೆ ನಾನು ಅಂಚೆ ಮೂಲಕ ಕಳಿಸಿಕೊಳ್ತೇನೆ ಅಂತ ಹೇಳಿ ಒಂದು 10-15 ತಳಿಗಳನ್ನು ಕಳಿಸಿಕೊಟ್ರು. ಆಗ ನಮಗೆ ಮೊದಲೇ ಗದ್ದೆಗಳಿಲ್ಲದ ಕಾರಣ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಒಂದು GCB ತಂದು ಸ್ವಲ್ಪ ಒಂದು ಲೆವೆಲ್ ಮಾಡಿ ಒಂದು ಸಣ್ಣ 10-15 ಸೆನ್ಸ್ ಜಾಗವನ್ನು ಒಂದು ಗದ್ದೆಯ ಥರ ಮಾಡಿ ಅದರಲ್ಲಿ ಒಂದೆರಡು ವೆರೈಟಿಯನ್ನು ಬಿತ್ತಿದ್ದೇವೆ. ಹೀಗೆ ಮತ್ತೆ ಇವರು ಕೊಟ್ಟ ಈ ವೆರೈಟಿಯನ್ನು ಮಾಡಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಜಾಗದಲ್ಲಿ ಮಾಡಿದೆವು. ಆಮೇಲೆ ಗೊತ್ತಾಯಿತು ನನಗೆ ಇಷ್ಟೆಲ್ಲ ತಳಿಗಳಿವೆ ಅಂತ. ಆ ಮೊದಲು ತಳಿಗಳ ಬಗ್ಗೆ ಗೊತ್ತೇ ಇರಲಿಲ್ಲ. ಅವರಲ್ಲಿ ಸಾಧಾರಣ ಒಂದು 150 ತಳಿಗಳಿದ್ದವು. ಮತ್ತೆ ಅವರ ಮನೆಗೆ ಹೋಗಿ ಹಲವಾರು ತಳಿಗಳನ್ನು ಪಡೆದು ಮತ್ತೆ ನನಗೆ ಈ ತಳಿಗಳನ್ನೆಲ್ಲ ಸಂಗ್ರಹಿಸಿದ ಮೇಲೆ ಇದನ್ನು ಇದು ಯಾವ ಗದ್ದೆಯಲ್ಲಿ ಮಾಡಬೇಕಲ್ಲ, ಗದ್ದೆಯಲ್ಲಿ ಮಾಡಲಿಕ್ಕೆ ಅಂತೇಳಿ ತುಂಬ ಜಾಗ ಬೇಕಾಗ್ತದೆ, ನಿರ್ವಹಣೆ ಮಾಡುವುದು ಕಷ್ಟ, ಮತ್ತು ಇಲಿಗಳ ಕಾಟ ಹಕ್ಕಿಗಳ ಕಾಟ ಎಲ್ಲ ತುಂಬ ಹೆಚ್ಚಾಗ್ತದೆ. ನಾವು ಸ್ವಲ್ಪ ಸ್ವಲ್ಪ ಮಾಡಿದಾಗ ಇದರಲ್ಲಿ ತುಂಬ ನಮಗೆ ತೊಂದರೆಗಳಿವೆ. ಈ ಎಕರೆಗಟ್ಟಲೆ ಮಾಡಿದರೆ ದೊಡ್ಡ ಸಮಸ್ಯೆಗಳಿರುವುದಿಲ್ಲ. ಈ ಸ್ವಲ್ಪ ಸ್ವಲ್ಪ ಮಾಡುವಾಗ ಅದು ಬೆಳಿಗ್ಗೆ ನೋಡುವಾಗ ಯಾವುದೇ ತಳಿ ಇದು ತೆನೆ ಬರುವಲ್ಲಿಗೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ. ತೆನೆ ಬಂದ ಮೇಲೆ ಅದು ಈ ಕಾಳು ಬಲಿತ ಮೇಲೆ ತಿಂದು ಹೋಗುವಂಥದ್ದು ಹೆಚ್ಚು. ರಾತ್ರಿ ಇಲಿಗಳು, ಹಗಲು ಹಕ್ಕಿ ತಿಂದು ಹೋಗ್ತದೆ. ಹಾಗೆ ಈ ನೆಲದಲ್ಲಿ ಮಾಡಿದರೂ ಇದನ್ನು ಬೀಜ ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಇದು ಪರಿಸ್ಥಿತಿ ಬರ್ತದೆ. ಆಗ ನಾನು ಇದಕ್ಕೆ ಆಯ್ದುಕೊಂಡದ್ದು ಗ್ರೋ ಬ್ಯಾಗಲ್ಲಿ ಮಾಡಿದ್ರೂ ಇದನ್ನು ಉಳಿಸಿಕೊಳ್ಳುವ ಅಂತ. ಗ್ರೋ ಬ್ಯಾಗ್ ಆದರೆ ಸಣ್ಣ ಒಂದು ಜಾಗದಲ್ಲಿ ಮಾಡಬಹುದು, ಮತ್ತು ಅದಕ್ಕೆ ಬಲೆಗಳಿಂದ ಮುಚ್ಚಬಹುದು. ಈ ಒಂದು ಆಲೋಚನೆಯಲ್ಲಿ ಒಂದು ಅದಕ್ಕೂ ಹಾಗೆ ನಾವು ಈ ನೇರ ಗ್ರೋ ಬ್ಯಾಗ್ ಬಿತ್ತಿರೋದು ಬಿತ್ತಿದರೂ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಅದು ಮೊಳೆಯುವಲ್ಲಿವರೆಗೆ ನಾವು ಹೊರಗೆ ಇಡಬೇಕಾಗ್ತದೆ, ಆಗ ಅಲ್ಲಿಯೂ ಇಲಿಗಳ ಕಾಟ ಇರ್ತದೆ, ಮತ್ತು ಕರೆಕ್ಟಾಗಿ ಎಲ್ಲ ಮೊಳಕ್ಕೆ ಬರಲಿಕ್ಕಿಲ್ಲ ಕೆಲವೊಮ್ಮೆ. ಅದಕ್ಕೆ ಬೇಕಾಗಿ ನಾನು ಈ ಪೇಪರ್ ಗ್ಲಾಸನ್ನು ಆಯ್ದುಕೊಂಡು ಅದರಲ್ಲಿ ಹೆಸರು ಬರೀಲಿಕ್ಕೂ ಸುಲಭ ಆಗ್ತದೆ, ಮತ್ತು ತುಂಬ ತಳಿಗಳಿರುವಾಗ ಅದರ ಹೆಸರೆಲ್ಲ ಕರೆಕ್ಟ್ ಇರಬೇಕಾಗ್ತದೆ. ಅದರಲ್ಲಿ ಹೆಸರು ಬರೆದು ಒಂದು 10-20 ಬೀಜವನ್ನು ಈ ಸುಡುಮಣ್ಣು ಮತ್ತು ಗೊಬ್ಬರದ ಹುಡಿ ಮಿಕ್ಸ್ ಮಾಡಿ ಅದರಲ್ಲಿ ಹಾಕಿ ಬಿತ್ತನೆ ಮಾಡುವಂಥದ್ದು, ಪೇಪರ್ ಕಪ್ನಲ್ಲಿ ಪ್ರಾರಂಭದಲ್ಲಿ ಹಾಕುವಂಥದ್ದು. ಅದನ್ನು ನಾವು ಮೊಳಕೆ ಬರುವಲ್ಲಿವರೆಗೆ ಮನೆಯೊಳಗೂ ಇಟ್ಟುಕೊಳ್ಬೋದು. ಸಣ್ಣ ಜಾಗದಲ್ಲಿ ಒಂದು 100-200 ವೆರೈಟಿಗಳನ್ನು ಸಣ್ಣ ಒಂದು 1 ಮೀಟರ್ ಜಾಗದಲ್ಲಿ ಕೂಡ ಇಟ್ಟುಕೊಳ್ಬೋದು. ಅದಕ್ಕೆ ನೇರ ಬಿಸಿಲು ಬೇಕು ಅಂತಿಲ್ಲ, ಮೊಳಕೆ ಬರುವಲ್ಲಿಗೆ ಬೇಕಂತಿಲ್ಲ, ಮೊಳಕೆ ಬಂದ ಮೇಲೆ ಮತ್ತೆ ಬಿಸಿಲಿಗೆ ಇಡಬಹುದು. ಅದನ್ನು ಮತ್ತೊಂದು 15 ದಿವಸ ಕಳೆಯುವಾಗ ತೆಗೆದು ಮತ್ತೆ ಅದೇ ರೀತಿ ಹೆಸರು ಬರೆದ ಗ್ರೋ ಬ್ಯಾಗಿಗೆ ಹಸ್ತಾಂತರಿಸುವಂಥದ್ದು. ಒಂದು ಗ್ರೋ ಬ್ಯಾಗ್ನಲ್ಲಿ ಎಷ್ಟು ಬುಡ ನೆಡ್ತೀರಿ? ಸಾಧಾರಣ ಒಂದು 20 ಬೀಜ, ಒಳ್ಳೆ ಮೊಳಕೆ ಬರುವಂಥದ್ದಾದರೆ ಒಂದು 20-20 ಬೀಜ ಇದು ಬಿತ್ತಿದರೆ ಅದರಿಂದ ಒಂದು 10-12 ಸಸಿ ನಾಟ್ಬೋದು ಮಾಡ್ಬೋದು. ಅದೇ ಯಾಕಂತೇಳಿದರೆ ಈ ದೊಡ್ಡ ಗ್ರೋ ಬ್ಯಾಗ್ ಆದರೆ ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು. ನಾನು ಈ ಜಾಗದ ಮತ್ತು ಇದಕ್ಕೆ ತುಂಬ ಕೆಲಸ ಹಿಡಿತು ಅಂತೇಳಿ 8 ಮತ್ತು 12 ಇಂಚ್ ಸೈಸಿನ ಗ್ರೋ ಬ್ಯಾಗನ್ನು ಬಳಸುವಂಥದ್ದು. ಅದರಲ್ಲಿ ಒಂದು 8-10 ಗಿಡ ನೆಡುವಂಥದ್ದು. ಈಗ ಪೂರ್ವ ಸಿದ್ಧತೆ ಅಂದರೆ ಹೇಗೆ ಮಾಡ್ತೀರಿ? ಈಗ ಗ್ರೋ ಬ್ಯಾಗಿಗೆ ಏನೇನು ತುಂಬಿಸ್ತೀರಿ? ಗ್ರೋ ಬ್ಯಾಗಿಗೆ ಈ ಸೆಗಣಿ ಹುಡಿ ಮತ್ತು ಈ ಸುಡುಮಣ್ಣು ಇಂಥ ಒಳ್ಳೆ ಪೋಷಕಾಂಶ ಇರುವಂಥ ವಸ್ತುಗಳನ್ನು ಮೊದಲೇ ತುಂಬಿಸಿ ಮಣ್ಣು ಒಳ್ಳೆ ಈಟಿರುವ ಮಣ್ಣನ್ನು ತುಂಬಿಸಿದರೆ ಮತ್ತೆ ಎಡೆಯಲ್ಲಿ ಅದು ನಮಗೆ ತೆನೆ ನೋಡುವಾಗ ಗೊತ್ತಾಗ್ತದೆ. ಕೆಲವೊಮ್ಮೆ ತೆಂಗಿನ ನಾರಿನ ಹುಡಿ ಏನಾದರೂ ಹಾಕ್ತೀರ? ಇಲ್ಲ, ಅದು ಹಾಕುವುದಿಲ್ಲ. ಈ ಉಮಿಕ್ಕೇರಿ ಅಂತ ಹೇಳಿದೆ, ಅದು ಹಾಕಿದರೆ ತುಂಬ ಒಳ್ಳೇದು ಬರ್ತದೆ. ಅದು ಅದಕ್ಕೆ ಈ ಗ್ರೋ ಬ್ಯಾಗಿಗೆ ತುಂಬ ಆಳ ಬೇಕಂತಿಲ್ಲ, ಒಂದು 6 ಇಂಚಲ್ಲೂ ಭತ್ತಕ್ಕೆ ಸಾಕಾಗ್ತದೆ. ಅದು ಅದನ್ನು ಈ ಇದು ಮಿಕ್ಸ್ ಮಾಡಿ ಅದಕ್ಕೆ ನಾಟಿ ಮಾಡಿದರೆ ಮತ್ತೆ ಈ ಕೆಲವೊಂದು ತಳಿಗಳಿಗೆ ಈಟು ಸ್ವಲ್ಪ ಹೆಚ್ಚಿಗೆ ಬೇಕಾಗ್ತದೆ, ಕೆಲವೊಂದಕ್ಕೆ ಕಡಿಮೆ ಸಾಕಾಗ್ತದೆ, ತಳಿಗಳನ್ನು ಹೊಂದಿಕೊಂಡಿರ್ತದೆ. ಆಗ ನಮಗೆ ನೋಡುವಾಗ ಗೊತ್ತಾಗ್ತದೆ ಈ ಪೈರು ಬೆಳೆಯುವ ಸಂದರ್ಭದಲ್ಲಿ ಯಾವುದೇ ಕಡಿಮೆ ಆಗಿದೆ ಯಾವುದಕ್ಕೆ ಹೆಚ್ಚಿದೆ ಅಂತ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ನಾವು ಈ ಜೀವಾಮೃತವನ್ನು ಮಾಡಿ ಒಂದೆರಡು ಸಲ ಹೆರಿದರೂ ಸಾಕಾಗ್ತದೆ. ಅಂದರೆ ಮೂಲಭೂತವಾಗಿ ನೀವು ಈ ಉಮಿಕ್ಕರಿ ಹಾಕಿ ನಂತರ ಒಣಗಿರುವಂತಹ ಸಗಣಿ ಆಗ್ಬೋದು ಅಥವಾ ಹುಡಿ ಗೊಬ್ಬರ ಆಗ್ಬೋದು ಇಂಥದನ್ನು ಕೊಡುವಂತಹದ್ದು? ಹೌದೌದು. ನಂತರ ಎಲ್ಲ ಜೀವಾಮೃತ ಕೊಡುವಂತ? ನಂತರ ಅದು ಬೇಕಾಗಿ ಬಂದರೆ ಜೀವಾಮೃತ ಕೊಟ್ಟರೆ ಆಗ್ತದೆ, ಮತ್ತೆ ತುಂಬಾ ಈ ಗೊಬ್ಬರ ಹಾಕಿದ್ರೂ ಅದು ಜಳ್ಳಾಗುವ ಸಾಧ್ಯತೆಗಳಿವೆ. ಆಮೇಲೆ ಒಂದು ಗ್ರೋ ಬ್ಯಾಗಿಗೂ ಇನ್ನೊಂದು ಗ್ರೋ ಬ್ಯಾಗಿಗೂ ಎಷ್ಟು ಅಂತರ ಇರಬೇಕಾಗ್ತದೆ? ಅದು ಆರಂಭದಲ್ಲಿ ಒಂದು ತೆನೆ ಬರುವಲ್ಲಿವರೆಗೆ ಅದನ್ನು ಹತ್ತಿರ ಇಟ್ಟುಕೊಳ್ಬಹುದು. ಗ್ರೋ ಬ್ಯಾಗ್ ಹತ್ತಿರ ಇಟ್ಟರೆ ಸಮಸ್ಯೆಗಳಾಗುವುದಿಲ್ಲ. ತೆನೆ ಬಂದ ಮೇಲೆ ಕೆಲವೊಮ್ಮೆ ಅದು ಈ ಒಂದೇ ಅವಧಿಗೆ ತೆನೆ ಬಂದರೆ, ಎರಡು ವೆರೈಟಿ ಬಂದರೆ ಅದು ಕ್ರಾಸ್ ಆಗಿ ಮಿಸ್ ಆಗುವ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಅದನ್ನು ತೆನೆ ಬಂದ ಹಾಗೆ ದೂರ ಇಡುವಂಥದ್ದು. ಆಮೇಲೆ ಈಗ ಇದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ಟೆರೆಸ್ನಲ್ಲಿಯೂ ಕೂಡ ಇದನ್ನು ಇಡ್ಬೋದು ಅಥವಾ ನೆಲದಲ್ಲಿ ಇಡುವಂಥದ್ದು? ಟೆರೆಸ್ನಲ್ಲಿ ಇಡ್ಬೋದು, ಎಲ್ಲೂ ಬೇಕಾದರೂ ಇಡ್ಬೋದು. ಈ ಮಳೆಗಾಲದಲ್ಲಿ ಆದರೆ ಸಾಧಾರಣ ಯಾವಾಗಲೂ ನೀರು ಇರ್ತದೆ, ಮಳೆ ಬರುವಾಗ ಸಿಗ್ತದಲ್ಲ ಅದಕ್ಕೆ. ಅದು ಅಲ್ಲದಿದ್ದರೆ ನಾವು ಈ ಟಾರ್ಪಾಲಿನ ಈ ತೆನೆ ಬರುವಲ್ಲಿವರೆಗೆ ನೆಲದಲ್ಲೇ ಒಂದು ಪೈಪಲ್ಲಿ ಹಿಡಿದರೂ ಆಗ್ತದೆ. ತೆನೆ ಬಂದ ಮೇಲೆ ಸ್ವಲ್ಪ ಇಲಿಗಳು ಮತ್ತು ಇರುವೆಗಳ ರಕ್ಷಣೆಗೆ ಬೇಕಾಗಿ ಅದನ್ನು ಟಾರ್ಪಾಲಿನ ನೆಲದಲ್ಲಿ ಹಾಸಿ ಅದರ ಬದುಗಳನ್ನು ಎತ್ತರಿಸಿ ಅದರಲ್ಲಿ ಒಂದು 1/2 ಫೀಟ್ನಷ್ಟು ನೀರು ತುಂಬಿಸಿ ಎಲ್ಲ ಗ್ರೋ ಬ್ಯಾಗ್ ಸಂಪೂರ್ಣ ಮುಳುಗಬೇಕಂತಿಲ್ಲ, ಒಂದು 1/2 ಮುಳುಗುವಷ್ಟು ಅದರಲ್ಲಿ ಇಟ್ಟರೆ ಆಗ್ತದೆ. ಅದಕ್ಕೆ ನೀರು ಆಗ್ತದೆ ಮತ್ತು ಈ ಕಾಟಗಳಿಂದ ಸ್ವಲ್ಪ ಸಂರಕ್ಷಣೆ ದೊರೆಯುತ್ತದೆ. ಸಾಮಾನ್ಯ ಈಗ ಕೀಟ ಮತ್ತು ರೋಗಗಳು ಏನೇನು ಬಾಧಿಸ್ತವೆ ಮತ್ತು ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀವಿ? ಈಗ ಸಣ್ಣ ಮಟ್ಟದಲ್ಲಿ ಮಾಡೋದಿದ್ರೆ ಹೆಚ್ಚಿನ ಈ ಸಾಂಪ್ರದಾಯಿಕ ತಳಿಗಳಿಗೆ ರೋಗಗಳ ಬಾಧೆ ತುಂಬ ಕಡಿಮೆ. ಕೆಲವೊಮ್ಮೆ ಬಂಬುಚ್ಚು ಇಂಥದ್ದು ಸಮಸ್ಯೆಗಳು ಮಾತ್ರ ಬರ್ತದೆ ತೆನೆ ಬರುವ ಆ ಟೈಮಲ್ಲಿ. ಆ ಟೈಮಲ್ಲಿ ಸಾಧಾರಣ ಬೆಳ್ಳುಳ್ಳಿ ಇಂಥ ದ್ರಾವಣಗಳನ್ನು ಮಾಡಿ ಸ್ವಲ್ಪ ಸ್ಪ್ರೇ ಮಾಡಿದರೆ ಸಾಕಾಗ್ತದೆ. ಮತ್ತು ಹೆಚ್ಚು ಮಳೆ ಬರುವ ಟೈಮಲ್ಲೇ ಈ ರೋಗಗಳು ಕಡಿಮೆ ಇರ್ತದೆ, ಮಳೆ ಕಡಿಮೆ ಆದ ತಕ್ಷಣ ಮಾತ್ರ ಇದು ಬರುವಂಥದ್ದು. ಆದ್ದರಿಂದ ಜೂನು ಒಂದು 15ರ ಮೊದಲೇ ಇದನ್ನೆಲ್ಲ ಸಿದ್ಧತೆ ಮಾಡಿದರೆ ರೋಗಗಳ ಬಾಧೆ ತುಂಬ ಕಡಿಮೆ ಇರ್ತದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅಂತಲೇ ಮಾತ್ರ ಒಂದು ಬೆಳೆ ಮಾತ್ರ ಮಾಡುವಂಥದ್ದು ಅಥವಾ 2-3 ಅಂತ ಹಾಗೆ ಮಾಡಲಿಕ್ಕೆ ಉಂಟ? ಇಲ್ಲ, ಅದು ಎರಡನೇ ಕೆಲವೊಮ್ಮೆ ನಾವು ಈ ಎಲ್ಲ ತಳಿಗಳು ಒಂದೇ ಅವಧಿಗೆ ಬರುವುದಿಲ್ಲ. ಈ ಇದು ಕೆಲವೊಮ್ಮೆ ಈ ಸುಗ್ಗಿಗೆ ಬರುವಂಥದ್ದು ಸುಗ್ಗಿ ಈ ಟೈಮಲ್ಲೇ ಬಿತ್ತಬೇಕಾಗ್ತದೆ. ಸರಿ, ಆ ಟೈಮಿನ ತಳಿಗಳನ್ನು ಇದೇ ಟೈಮಲ್ಲಿ ಮಾಡಬೇಕು. ಅಲ್ಲದೆ ನಾವು ಜೂನಿಗೆ ಮಾಡಿದರೂ ತೊಂದರೆ ಇಲ್ಲ, ಮಾಡ್ಬೋದು. ಮಾಡಿದರೆ ತೆನೆ ಇದು ಸಾಧಾರಣ ಡಿಸೆಂಬರಿಗೆ ಆಗುವಾಗ ಬರ್ತದೆ. ಅದನ್ನೇ ನಾವು ಈಗ ಆಗಸ್ಟ್ ನವೆಂಬರಲ್ಲಿ ಬಿತ್ತಿದರೆ ಅದು ಮಾರ್ಚಿಗೆ ಫೆಬ್ರವರಿಗೆ ಆಗುವಾಗ ತೆನೆ ಬರ್ತದೆ. ಒಂದು ತಿಂಗಳು ಮೊದಲೇ ಜೂನಿಗೆ ಬಿತ್ತಿದೆ ಮಾಡಿದರೆ ಒಂದು ತಿಂಗಳು ಮೊದಲು ನಮಗೆ ಇಲ್ಲಿ ಕಟಾವಿಗೆ ಬರ್ತದೆ, ಮತ್ತು ತುಂಬ ಸಮಯ ತಗೊಳ್ತದೆ ಅದಷ್ಟೇ. ಸುಮಾರು 650 ಮಿಕ್ಕಿ ಭತ್ತದ ತಳಿಗಳನ್ನು ನೀವು ಸಂಗ್ರಹಿಸಿದ್ದೀರಿ. ಬೇರೆ ಬೇರೆ ಮೂಲದಿಂದ ಸಂಗ್ರಹಿಸಿರುವಂತಹದ್ದು ಭತ್ತದ ತಳಿಗಳು, ರಾಜಕೀಯದಿಂದ ಪ್ರಾರಂಭ ಮಾಡಿದ್ರಿ ನೀವು, ಏನು ಇದರ ವಿಶೇಷತೆಗಳು? ನೀವು ಗಮನಿಸಿದ ಹಾಗೆ ವಿಶೇಷವಾದಂತಹ ತಳಿಗಳ ಕೆಲವೊಂದು ವಿಶೇಷತೆಯನ್ನು ಹೇಳಿ. ಈ ತಳಿಗಳಲ್ಲಿ ತುಂಬ ವೈವಿಧ್ಯತೆಗಳಿವೆ ಮತ್ತು ತುಂಬ ಔಷಧೀಯ ಗುಣಗಳಿರುವ ತುಂಬ ತಳಿಗಳಿವೆ. ಇದೆಲ್ಲ ನಾವು ಇದನ್ನು ನೋಡ್ತಾ ಹೋಗುವಾಗ ನಮಗೆ ಇದರ ಇದು ಗೊತ್ತಾಗ್ತದೆ ಹೊರತು, ಇಲ್ಲಾದರೆ ಈಗ ಹೇಳಿದರೆ ಯಾರಿಗೂ ಅರ್ಥ ಆಗೋದಿಲ್ಲ. ಕೆಲವೊಮ್ಮೆ ನಮಗೆ ನೋಡು ಈ ನವರ ರಕ್ತಶಾಲಿ ಮತ್ತು ಈ ಕರಿಗಜವಲಿ ಇಂಥದ್ದೆಲ್ಲ ತುಂಬ ಔಷಧಿ ಗುಣಗಳಿರು ಇರುವಂಥದ್ದು. ಮತ್ತು ಮಧುಸಾಲೆ ಅಂತ ಒಂದು ವೆರೈಟಿ ಇದೆ, ಅದು ಸಕ್ಕರೆ ಕಾಯಿಲೆ ಇರುವವರಿಗೆ ಆಗ್ತದೆ. ಮತ್ತು ಈ 90 ಅಂತ ಹೇಳಿ 90 ದಿವಸಕ್ಕೆ ಬರುವಂಥ ತಳಿಗಳಿವೆ, 60 ದಿವಸಕ್ಕೆ ಬರುವಂಥ ಅಜಿಪ್ಪಸಾಲೆ ಅಂಥ ತಳಿಗಳು ಇವೆ. ಇಂಥ ವೈವಿಧ್ಯವಾದ ತಳಿಗಳಿವೆ. ಇದರಲ್ಲಿ ತುಂಬ ಕಪ್ಪು ಅಕ್ಕಿಗಳಿ, ಕಪ್ಪು ಭತ್ತ ಮತ್ತು ಕಪ್ಪು ಅಕ್ಕಿ ಈ ಥರದ ತಳಿಗಳು ಇವೆ. ಅದರಲ್ಲಿ ಕಲಾಮಲ್ಲಿ ಫೂಲ್ ಅಂತ ಒಂದು ತಳಿ ಇದೆ, ಅದರಲ್ಲಿ ಅದು ಕಪ್ಪು ಅಕ್ಕಿ ಇರುವಂಥದ್ದು. ಕಪ್ಪಕ್ಕಿಯ ಎಲ್ಲ ತಳಿಗಳನ್ನು ನಾವು ಭತ್ತವನ್ನು ಅಕ್ಕಿಯನ್ನು ಮುರಿದು ನೋಡಿದಾಗ ಒಳಗೆ ಬಿಳಿ ಇರ್ತದೆ, ಆದರೆ ಈ ಕಲಾಮಲ್ಲಿ ಫೂಲ್ ಅಂತ ಇರುವ ತಳಿಯಲ್ಲಿ ಸಂಪೂರ್ಣ ಕಪ್ಪು ಇರ್ತದೆ. ಅದೇ ಥರ ಜುಗಲ್ ಅಂತ ಒಂದು ವೆರೈಟಿ ಇದೆ, ಅದರಲ್ಲಿ ಒಂದು ಭತ್ತದೊಳಗೆ ಎರಡು ಅಕ್ಕಿ ಇದೆ, ಅದಷ್ಟು ಅಂಟಿಕೊಂಡಿರ್ತದೆ. ಹೊರಗಿನಿಂದ ನೋಡುವಾಗ ನಮಗೆ ಅದು ಎರಡು ಇದೆ ಅಂತ ಗೊತ್ತಾಗೋದಿಲ್ಲ, ಅದನ್ನು ಓಪನ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಪ್ರತ್ಯೇಕ ಪ್ರತ್ಯೇಕ ಆಗ್ತದೆ, ಮತ್ತು ತುಂಬ ಎತ್ತರ ಬರ್ತದೆ, ತುಂಬ ಬೈಹುಲ್ಲ ಅದರಲ್ಲಿ ಸಿಗ್ತದೆ, ಭತ್ತವಾ ಥರವೇ ಸಿಗ್ತದೆ, ಒಂದು ಒಳ್ಳೆಯ ವೆರೈಟಿ ಅದು. ನೀವು ಇದನ್ನು ಬಳಕೆ ಮಾಡಿ ನೋಡಿದ್ದೀರಾ? ಇಲ್ಲ, ನಾವೊಂದು ಈ ಎಲ್ಲ ತಳಿಗಳನ್ನು ಗ್ರೋಬ್ಯಾಗಲ್ಲಿ ಬೆಳೆಯದಿದ್ದರು ಒಂದು 10-15 ಸೆಂಟ್ಸ್ ಜಾಗದಲ್ಲಿ ಒಂದೇ ವೆರೈಟಿಗಳನ್ನು ಒಂದೇ ವೆರೈಟಿಯನ್ನು ಸ್ವಲ್ಪ ಹೆಚ್ಚಿಗೆ ಮಾಡುವಂಥದ್ದು. ಮನೆ ಖರ್ಚಿಗೆ ಮನೆ ಖರ್ಚಿಗೆ ಅಂತ ಹೇಳಿಲ್ಲ, ಈ ಇಲಿ ಹಕ್ಕಿಗಳ ಕಾಟವನ್ನು ಸ್ವಲ್ಪ ತಪ್ಪಿಸಬೇಕಾಗಿ ಒಂದು ಅವುಗಳಿಗೆ ತಿನ್ಲಿಕ್ಕೆ ಅಲ್ಲ, ಬಂದರೂ ಅದಕ್ಕೆ ಹೋಗ್ತದೆ, ತಕ್ಷಣ ಇದಕ್ಕೆ ಬರೋದಿಲ್ಲ, ಆ ಥರ ಒಂದು ಮಾಡುವಂಥದ್ದು. ಮತ್ತೆ ಅದ್ರ ಸ್ವಲ್ಪ ಅಕ್ಕಿ ಎಲ್ಲ ಮಾಡಬಹುದು ಅದರಲ್ಲಿ. ಈಗ ಒಂದು ಸೀಸನ್ ಅಥವಾ ಒಂದು ಅವಧಿಯ ಬೆಳೆಯನ್ನ ಸಂಗ್ರಹಿಸಿದ ಬೀಜವನ್ನು ಮತ್ತೆ ಸಂಗ್ರಹಿಸುವಂತಹದ್ದು, ಮತ್ತೆ ಬಿತ್ತನೆ ಮಾಡುವಂತದ್ದೆಲ್ಲ ಹೇಗೆ? ತೆನೆ ಬಂದ ಮೇಲೆ ಅದನ್ನು ಕಟ್ ಮಾಡಿ ಇದು ಬಿಸಿಲಲ್ಲಿ ಒಣಗಿಸಿಡುವಂಥದ್ದು. ಒಂದು ಗ್ರೋ ಬ್ಯಾಗಿಂದ ಸಾಧಾರಣ ಒಂದು 100 ಗ್ರಾಮಿನಷ್ಟು ಬೀಜ ಸಿಗ್ತದೆ, ಕೆಲವೊಂದು ಹೆಚ್ಚಿಗೆ ಸಿಗಬಹುದು, ಕೆಲವೊಂದು ಕಡಿಮೆ ಸಿಗ್ಬಹುದು, ಅದು ಆಯಾ ತಳಿಗಳನ್ನು ಹೊಂದಿಕೊಂಡುಂಟು. ಅಂಥದ್ದನ್ನು ಮತ್ತೆ ಒಣಗಿಸಿ ಈ ಮುಂದಿನ ಬೆಳೆಗೆ ತೆಗೆದಿಡುವಂಥದ್ದು. ನನಗೆ ಪ್ರತಿ ಬೆಳೆಗೆ ಬೇಕಾಗುವಂಥದ್ದು 10-20 ಬೀಜಗಳು ಮಾತ್ರ, ಉಳಿದ ಬೀಜಗಳನ್ನು ಹೆಚ್ಚಿನ ಕೆಲವು ರೈತರಿಗೆ ಮತ್ತು ಕೆಲವು ವಿಶ್ವವಿದ್ಯಾಲಯಗಳಿಗೆ ಒಂದು 10-5 ಗ್ರಾಮ್ ಹಂಚುವಂಥದ್ದು. ಯಾವುದೇ ತಳಿಯ ಒಂದು ಬೀಜ ಸಿಕ್ಕಿದರೂ ನಮಗೆ ಮುಂದಿನ ಸಲಕ್ಕೆ ಅದರಿಂದ 100 ಬೀಜ ಸಿಗ್ತದೆ. 100 ಬೀಜವನ್ನು ಮತ್ತೆ ನಾವು ಬಿತ್ತಿದರೆ 1/2 ಕೆಜಿಯಷ್ಟು ಬೀಜ ಸಿಗ್ತದೆ. 1/2 ಕೆಜಿ ಬೀಜ ಮತ್ತು 10 ಕೆಜಿಯಷ್ಟು, ಹೀಗೆ ಅದನ್ನು ಅಭಿವೃದ್ಧಿ ಮಾಡ್ಬೋದು. ನಮ್ಮಲ್ಲಿ ಒಂದು ತಳಿ ಇರುವಂಥದ್ದು ಬಹಳ ಮುಖ್ಯ, ಆದ್ದರಿಂದ ಇದನ್ನು ಸಂಗ್ರಹಿಸ್ತಾ ಇದ್ದೇನೆ. ಇದರಿಂದ ಜೀವನ ಹೋಗುವುದಿಲ್ಲ, ಇದೊಂದು ಹವ್ಯಾಸವಾಗಿ ಇಟ್ಕೊಂಡಿರುವಂಥದ್ದು ಹೇಗೆ? ಹೌದು, ಇದನ್ನೊಂದು ಹವ್ಯಾಸ. ಯಾಕಂತ ಹೇಳಿದರೆ ನಾವು ಇದರ ಬಗ್ಗೆ ಈ ಭತ್ತದ ತಳಿಗಳ ಬಗ್ಗೆ ಇಂದು ಯಾರಿಗೂ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾವೊಮ್ಮೆ CPCRIಯಲ್ಲಿ ತಳಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿರುವಾಗ ತುಂಬ ಮಕ್ಕಳು ಬಂದಿದ್ದರು. ಬಂದವರು ಹೆಚ್ಚಿನವರು ಕೇಳಿದ್ದು ಈ ಭತ್ತ ಅಕ್ಕಿ ಅಂತ ಹೇಳಿದರೆ ಒಂದೇ ಅಲ್ವ, ಇಷ್ಟೊಂದು ವೆರೈಟಿಗಳಿವೆ ಅಂತ ಅವರಿಗೆ ಆಶ್ಚರ್ಯ ಆಗಿದೆ. ಅದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೆ ಯಾರಿಗೂ ಪರಿಚಯ ಇಲ್ಲ. ಇಂದಿನ ಹಳೆಯವರಿಗೆ ಕೆಲವರಿಗೆ ಮಾತಾಡುವಾಗ ಕೆಲವೊಂದು ತಳಿಗಳ ಬಗ್ಗೆ ಹೇಳ್ತಾರಲ್ಲದೆ ಬಾಕಿ ತಳಿಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಮ್ಮಂಥ ಆಸಕ್ತಿ ಇರುವವರು ಮಾತ್ರ ಅದನ್ನು ಮಾಡ್ಬೋದಷ್ಟೇ. ಈಗ ಇದು ತುಂಬ ಇದರ ಸವಾಲುಗಳಿವೆ, ಮತ್ತು ಇದು ಪ್ರತಿ ವರ್ಷ ಮಾಡಬೇಕಾಗ್ತದೆ. ನಾವು ಈಗ ಹೂವಿನ ಗಿಡ ಮತ್ತು ಈ ಇದು ಯಾವುದೇ ಹಲಸಿನ ತಳಿಗಳನ್ನು ನಮ್ಮ ಜಮೀನಿದ್ದರೆ ತುಂಬ ನೆಟ್ಟು ಬಿಟ್ಟರೆ ಸಾಕಾಗ್ತದೆ, ಉಳಿಸಿ ನಿರ್ವಹಣೆ ಮಾಡುವಂಥ ಅಷ್ಟೇ. ಇದಾಗಲ್ಲ, ಪ್ರತಿ ಸಲ ಬಿತ್ತಬೇಕು, ಒಮ್ಮೆ ನಮ್ಮ ಕೈ ಬಿಟ್ಟರೆ ಈ ತಳಿ ನಮ್ಮ ನಡುವಿಂದ ಹೊರಟೋಗ್ತದೆ. ಆದ್ದರಿಂದ ಇದು ಸವಾಲುಗಳಿವೆ, ಮತ್ತು ಒಂದು ಅಷ್ಟೊಂದು ಜಾಗ್ರತೆ ವಹಿಸಬೇಕಾಗ್ತದೆ. ಇದನ್ನು ಈ ಲೇಬಲಿಂಗ್ ಮಾಡುವಂಥದ್ದೆಲ್ಲ ಹೇಗೆ, ಇದು ಗುರುತು ಚೀಟಿಯನ್ನು ಹಾಕುವಂಥದ್ದು ಹೇಗೆ? ಈ ತಳಿಗಳನ್ನು ನಾನು ಸಂಗ್ರಹಿಸಿಡುವಾಗ ಪೇಪರ್ ಕವರ್ ಮಾಡುವಂಥದ್ದು, ಪೇಪರ್ ಕವರಿನ ಒಳಗೆ ಅದರ ಪೇಪರ್ನ ಮೇಲೆ ಹೆಸರು ಬರೆದು ಅದರೊಳಗೆ ಈ ತೆನೆಯನ್ನು ಇಡುವಂಥದ್ದು. ಅದು ಬೇರ್ಪಡಿಸಲಿಕ್ಕೆ ತುಂಬ ಕೆಲಸ ಆಗ್ತದೆ, ಹಾಗೆ ಒಂದೊಂದು ತೆನೆ ಕಟ್ ಮಾಡಿ ಒಂದು 4-5 ತೆನೆ ಸಿಗ್ತದೆ, ಅದನ್ನು ಅದೇ ಥರ ಅದರೊಳಗೆ ಇಡುವಂಥದ್ದು. ಕೆಲವೊಂದು ಜೊಳ್ಳು ಇರ್ಬೋದು. ಹಾಂ, ಜೊಳ್ಳು ಇರ್ಬೋದು. ನಮಗೆ ಬೇಕಾಗುವಷ್ಟು ಬೀಜ ಅದರಲ್ಲಿ ಬರ್ತದೆ. ಒಂದು 2 ಬೀಜ ಸಿಕ್ಕಿದ್ರೂ ನನಗೆ ಅದು ಮೊಳಕೆ ಸಾಕಾಗ್ತದೆ. ಆಮೇಲೆ ಸತ್ಯನಾರಾಯಣ ಅವರೇ, ಈ ಒಂದು ವಿಶಿಷ್ಟವಾದಂತಹ ಒಂದು ಹವ್ಯಾಸವನ್ನು ಸಾಕಷ್ಟು ಸಂಸ್ಥೆಗಳು ಕೂಡ ಗುರುತಿಸಿದಿವೆ, ಪತ್ರಿಕೆಗಳು ಮಾಧ್ಯಮಗಳು ಕೂಡ ಗುರುತಿಸಿವೆ. ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂತಹದ್ದು 2018-19 ಸಾಲಿನಲ್ಲಿ ಕೇಂದ್ರ ಕೃಷಿ ಮಂತ್ರಾಲಯದ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕು ಪ್ರಾಧಿಕಾರ ಇವರು ಕೊಟ್ಟಿರುವಂತಹ ರಾಷ್ಟ್ರೀಯ ಒಂದು ಪುರಸ್ಕಾರವನ್ನು ಕೂಡ ನೀವು ಪಡ್ಕೊಂಡಿದ್ದೀರಿ. ಅದಕ್ಕೆ ವಿಶೇಷವಾದಂತಹ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ನಮ್ಮ ಎಲ್ಲ ಕೇಳುಗರ ಪರವಾಗಿ ಹಾಗೂ ರೈತ ಮಿತ್ರರ ಪರವಾಗಿ. ಇಂಥ ಪ್ರಶಸ್ತಿಯನ್ನು ನೀವು ದೆಹಲಿಯಲ್ಲಿ ಪಡ್ಕೊಂಡ್ರಿ ಕಳೆದ ನವೆಂಬರ್ನಲ್ಲಿ, ಅಲ್ಲಿ ಒಂದು ಸನ್ನಿವೇಶ, ಜನರ ಒಂದು ಪ್ರತಿಕ್ರಿಯೆ ಎಲ್ಲ ಹೇಗಿತ್ತು? ಈ ಪ್ರಶಸ್ತಿ ಅಂತ ಹೇಳಿದರೆ ನನಗೆ ಇದರ ಬಗ್ಗೆ ಈ ಎಲ್ಲ ಕಾರ್ಯಗಳನ್ನು ನಾನು ಇದುವರೆಗೆ ಮಾಡಿದ್ದು ಈ ಪ್ರಶಸ್ತಿ ಸಿಗಬೇಕಂತ ಮಾಡಿದ್ದಲ್ಲ, ನನ್ನಷ್ಟಕ್ಕೆ ಮಾಡ್ತಾ ಇದ್ದೆ. ಆಗ ತುಂಬ ಈ ಜನರ ಪರಿಚಯ ಆಯಿತು, ಕೇರಳದ ಕೆಲವು ಯೂನಿವರ್ಸಿಟಿಗಳ ಸೈಂಟಿಸ್ಟ್ಗಳ ಪರಿಚಯ ಆಯಿತು, ಕರ್ನಾಟಕದ ಒಂದು ಮೈಸೂರು ಮಂಡ್ಯ ಆ ಭಾಗಗಳ ತುಂಬ ವಿಜ್ಞಾನಿಗಳ ಪರಿಚಯ ಆಯಿತು. ಹಾಗೆ ನಾವು ಇದನ್ನು ಮಾಡ್ತಾ ಇರುವಾಗ ಕೆಲವರು ಹೇಳಿದರು ನೀವು ಇಷ್ಟೊಂದು ಇದು ಕಷ್ಟಪಟ್ಟು ಇದನ್ನು ಮಾಡ್ತಿರಲ್ಲ, ಬೇರೆ ಯಾರು ಇದು ಮಾಡಲಿಕ್ಕಿಲ್ಲ, ಮತ್ತು ನಿಮ್ಮದೇ ಆದ ಒಂದು ಮಾದರಿಯಲ್ಲಿ ಮಾಡಿದ್ದೀರಿ. ಈ ಥರ ಯಾರೂ ಮಾಡಲಿಲ್ಲ ಇದುವರೆಗೆ. ಈ ಗದ್ದೆ ಇರುವವರೇ ಮಾಡುವುದಿಲ್ಲ, ಆದರೂ ನೀವೊಂದು ಇಂಥೊಂದು ಆಸಕ್ತಿಯಲ್ಲಿ ಮಾಡಿದ್ದೀರಲ್ಲ, ಇದಕ್ಕೆ ಪ್ರತ್ಯೇಕವಾದ ಈ ಪ್ರಶಸ್ತಿಗಳೆಲ್ಲವೆ, ನೀವು ಅದಕ್ಕೊಂದು ಅಪ್ಲಿಕೇಶನ್ ಕೊಡಬೇಕು ಅಂತ ಹೇಳಿದರು. ಆಗ ನನಗೆ ಈ ಸಲಹೆ ಕೊಟ್ಟವರೆಲ್ಲ ಕರ್ನಾಟಕದ ಒಬ್ಬರು ಈ ಕೃಷಿ ವಿಜ್ಞಾನಿ ಉಲ್ಲಾಸ್ ಅಂತ ಹೇಳಿ ತುಂಬ ಸಲಹೆ ಹೇಳಿದರು. ಹಾಗೆ ಹೇಳುವಾಗ ನಾವು ಕೇರಳದಲ್ಲಿರೋ ಕಾರಣ ನಮಗೆ ಅಲ್ಲಿ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ಇದು ನೀವೇ ಸಾಧ್ಯದ್ರೆ ಮಾಡಿ ಅಂತ ಹೇಳಿದೆ. ಆದರೆ ಅವರು ಹೇಳಿದರು ನಿಮ್ಮ ಸ್ಥಳ ಎಲ್ಲ ಅಲ್ಲಿ ಬರೋ ಕಾರಣ ನೀವು ಅಲ್ಲೇ ಒಂದು ಕೇಳಿ ನೋಡಿ ಅಂತ ಹೇಳಿದರು. ಹಾಗೆ ನಾವು ಇಲ್ಲಿ ಕೇರಳದ ನಮಗೆ ಮೊದಲೇ ಭತ್ತದ ಒಂದು ಸಂಶೋಧನಾ ಕೇಂದ್ರ ಪಟ್ಟಾಂಬೆಯಲ್ಲಿದೆ, ಅಲ್ಲಿ ಅವರ ಪರಿಚಯ ಇತ್ತು, ಅವರಿಗೆ ತುಂಬ ಮೊದಲೇ ಬೀಜಗಳೆಲ್ಲ ಕೊಟ್ಟಿದ್ದೆ ನಾನು. ಹಾಗೆ ಅವರ ಹತ್ರ ಮಾತಾಡುವಾಗ ಹೇಳಿದರು ಐ ಪಿ ಆರ್ ಸೆಲ್ ತ್ರಿಶೂರಲ್ಲಿದೆ, ಅಲ್ಲಿಗೆ ಒಂದು ಅಪ್ಲಿಕೇಶನ್ ಕೊಡಿ ನಾವು ಕಳಿಸ್ತೇವೆ ಅಂತ ಹೇಳಿದರು. ಹಾಗೆ ಕಳಿಸಿದ ತಕ್ಷಣ ಅವರು ಅದನ್ನು ನಮ್ಮ ಮನೆಗೆ ಅಲ್ಲಿಂದ ಜನ ಕಳಿಸಿ ಇದು ಬೇಕಾದ ಈ ಡಾಕ್ಯುಮೆಂಟನ್ನೆಲ್ಲ ಮಾಡಿದರು. ಮತ್ತು ನಾವು ಮಾಡುವಂಥದ್ದೆಲ್ಲ ಸರಿ ಇದೆಯೋ ಅಲ್ಲ, ನಾವು ಸುಳ್ಳು ಹೇಳುವಂಥದ್ದೆಲ್ಲ ಅವರಿಗೆ ಗೊತ್ತಾಗ್ತದೆ. ಮತ್ತು ಇದಕ್ಕೆ ಬೇಕಾದ ತುಂಬ ಪತ್ರಗಳು ಬೇಕಾಗಿತ್ತು, ಅದು ಕೇರಳದ ಒಂದು ಪಡನಕಾಡು ಕೃಷಿ ಕಾಲೇಜು ಮತ್ತು ಪಟ್ಟಾಂಬಿಯ ಭತ್ತ ಸಂಶೋಧನಾ ಕೇಂದ್ರ ಎರಡು ಲೆಟರ್ಗಳನ್ನು ಕೊಟ್ಟಿದ್ದು. ಅದಲ್ಲದೆ ಶಿವಮೊಗ್ಗ, ಮೈಸೂರು, ಮಂಡ್ಯ ಮತ್ತು ನಮ್ಮ ಮಂಗಳೂರು ಕೆವಿಕೆಯಿಂದಲೂ ನಾನು ಮೊದಲೇ ಅವರಿಗೆ ಬೀಜ ಕೊಟ್ಟಿದ್ದೆ. ಆದ ಕಾರಣ ಅವರು ಅದಕ್ಕೆ ಬೇಕಾದ ಎಲ್ಲ ಕಾಗದ ಪತ್ರಗಳನ್ನು ಕೊಟ್ಟರು. ಹಾಗೆ ಅದು ಒಂದು ಎರಡು ವರ್ಷ ಮೊದಲು ಈ ಇದು ಅರ್ಜಿಯನ್ನು ಹಾಕಿದ್ದು, ಅದು ಈ ಕಳೆದ ನವಂಬರ್ನಲ್ಲಿ ಇದು ಪ್ರಶಸ್ತಿ ಬಂದು ಕೊಟ್ಟರು. ಅದು ವರ್ಷದಲ್ಲಿ ಒಂದು 10 ಜನರನ್ನು ಆಯ್ಕೆ ಮಾಡಿ ಕೊಡುವಂಥದ್ದು. ಅಂದರೆ ವಿಶೇಷವಾಗಿ ತಳಿಯ ಸಂರಕ್ಷಣೆ ಮಾಡಿ ಯಾರು ರೈತರು ಅಥವಾ ವಿಜ್ಞಾನಿಗಳು ಮಾಡ್ತಾರೋ ಅವರಿಗೆ ಕೊಡುವಂಥದ್ದು. ಹೌದು, ಇದು ರೈತರಿಗೆ ಕೊಡುವಂಥದ್ದು. ರೈತರಿಗೆ ಇದು ದೇಶದ ಮಟ್ಟದಲ್ಲಿ ಕೊಡುವಂಥ ಅತ್ಯಂತ ದೊಡ್ಡ ಪ್ರಶಸ್ತಿ. ಇದು ಭತ್ತಕ್ಕೆ ಅಂತ ಅಲ್ಲ ಹೇಳಿಲ್ಲ, ಬೇರೆ ಬೇರೆ ತಳಿಗಳಿದೆ. ಕೆಲವರಿಗೆ ಈ ಸಲ ಬಾಳೆಗೂ ಕೆಲವರಿಗೆ ಸಿಕ್ಕಿದೆ, ಮತ್ತು ಕಾಳು ಮೆಣಸಿಗೂ ಸಿಕ್ಕಿದೆ. ಅದರಲ್ಲಿ ಒಂದು ಸಾಧನೆ ಮಾಡಿದವರನ್ನು ಗುರುತಿಸಿ ಕೊಡುವಂಥದ್ದು. ನಮ್ಮ ಹೆಚ್ಚಿನ ರೈತರಿಗೆ ಇದು ಇಂಥ ಒಂದು ಪ್ರಶಸ್ತಿಗಳಿವೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಈ ಅಪೂರ್ವ ತಳಿಗಳನ್ನು ಸಂಗ್ರಹಿಸಿರುವಂಥವರು, ಹಳೆಯ ತಳಿಗಳನ್ನೆಲ್ಲ ಸಂಗ್ರಹಿಸಿ ಅಲ್ಲಲ್ಲಿ ಇದ್ದವರಿದ್ದಾರೆ. ಅವರು ಇಂಥ ಈ ಸಂದರ್ಭದಲ್ಲಿ ಅದಕ್ಕೆ ಈ ಕೃಷಿ ವಿಜ್ಞಾನದ ಕೇಂದ್ರದ ಮೂಲಕ ಮಾತಾಡಿ ಒಂದು ಅರ್ಜಿಯನ್ನು ಹಾಕಿಕೊಳ್ಬೇಕು. ಅದರಿಂದ ದೇಶದ ಮಟ್ಟದಲ್ಲಿ ನಮ್ಮಂಥ ಒಬ್ಬ ಹಳ್ಳಿಯಲ್ಲಿರುವ ರೈತರು ಸಾಧನೆ ಮಾಡಿದರೆ ಅಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಅದರಿಂದ ಹೆಚ್ಚು ಜನರಿಗೆ ಇದು ಪರಿಚಯ ಆಗಬೇಕು. ಅದಕ್ಕೆ ಬೇಕಾಗಿ ಕೆಲವು ಕೃಷಿ ವಿಜ್ಞಾನಿಗಳು ಸಹ ರೈತರಿಗೆ ಒಂದು ಸಲಹೆಗಳನ್ನು ಕೊಡಬೇಕು. ಈಗ ನೀವು ಅಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕೆ ಹೋದ ಸಂದರ್ಭದಲ್ಲಿ ನಿಮ್ಮಂತೆ ದೇಶದ ಮೇಲೆ ಬೇರೆ ಬೇರೆ ಭಾಗಗಳಿಂದ ಮೂಲೆ ಮೂಲೆಯಿಂದ ಬೇರೆ ಬೇರೆ ರೈತರೆಲ್ಲ ಬಂದಿರ್ತಾರೆ. ಬಾಳೆ ಸಂರಕ್ಷಣೆ, ತಳಿಗಳ ಸಂರಕ್ಷಣೆ ಮಾಡುವಂಥವ್ರು ಇರ್ಬೋದು, ನೀವು ಹೇಳಿದಾಗೆ ಕಾಳುಮೆಣಸು ಇರ್ಬೋದು ಅಥವಾ ಕಬ್ಬು ಇರ್ಬೋದು, ಬೇರೆ ಬೇರೆ ತಳಿಗಳನ್ನು ಸಂಗ್ರಹಿಸಿದಂಥವ್ರು, ಅವ್ರ ಜೊತೆಗೆ ಏನಾದರೂ ನೀವು ಮಾತುಕತೆ ಮಾಡಿ ಅವರ ಅನುಭವವನ್ನು ಕೂಡ ಹಂಚಿಕೊಂಡಿದ್ದೀರಾ? ನಮಗೆ ಈ ಭಾಷೆಯ ಸಮಸ್ಯೆಗಳಿರೋ ಕಾರಣ ನಮಗೆ ಅದಕ್ಕೆ ಹಿಂದಿ ಬರೋದಿದ್ದರೆ ಮಾತ್ರ ಸ್ವಲ್ಪ ಅವರಿಗೆ ಆಚೆ ಕಡೆಯವರಿಗೆ ಮಾತಾಡಲಿಕ್ಕಾಗ್ತದೆ. ಆದರೆ ಭಾರತದಿಂದ ಹೆಚ್ಚು ಜನ ಇರಲಿಲ್ಲ, ಅಲ್ಲ ನಮಗೆ ಮಾತಾಡಲಿಕ್ಕಾಗಿದೆ. ಕರ್ನಾಟಕದ ಒಂದು 5-6 ಜನ ಇದ್ದರು, ನಮ್ಮ ಬೋರೇಗೌಡರು ಅಂತ ಇದ್ದರು, ಮತ್ತು ಇಲ್ಲಿ ಮಡಿಕೇರಿ ಒಬ್ಬರು ಇದ್ದರು, ಹಾಗೆ ಮತ್ತು ಉತ್ತರ ಕನ್ನಡ ಆ ಭಾಗದ ಒಂದು ಇಬ್ಬರು ಇದ್ದರು. ಅದೇ ಅವರೊಟ್ಟಿಗೆ ಮಾತಾಡಲಿಕ್ಕೆ ಮತ್ತು ಅವರ ಬಗ್ಗೆ ಎಲ್ಲ ಇದು ಪರಿಚಯ ಮಾಡಲಿಕ್ಕೆಲ್ಲ ಸಾಧ್ಯ ಆಗಿದೆ. ಅವರ ಅನುಭವದಿಂದ ನೀವು ಏನಾದರೂ ತಿಳ್ಕೊಂಡ್ರೆ? ಅಲ್ಲ, ಅವರು ಬೇರೆ ಬೇರೆ ತಳಿಗಳೆಲ್ಲ ಇರುವ, ನಾವು ಭತ್ತದಲ್ಲಿ ಇರುವಂಥವ್ರು. ಆದರೆ ಅವರಿಗೆ ನಮ್ಮ ಇದನ್ನು ಸ್ವಲ್ಪ ಆಶ್ಚರ್ಯ ಆಯಿತು, ನೀವು ಇದನ್ನೆಲ್ಲ ಉಳಿಸ್ತೀರಲ್ಲ ಅಂತ. ಅವರಿಗೆಲ್ಲ ಆದರೆ ಒಮ್ಮೆ ಅದು ಉಳಿಸಿರಲ್ಲಿ ಇರ್ತದೆ, ನಮ್ಮದಾದರೆ ಸವಾಲುಗಳು ನೆಲದಲ್ಲಿ ಇರುವಂತಹ. ಹೌದೌದು, ಗ್ರೋ ಬ್ಯಾಗ್ ಎಲ್ಲ ಆದರೂ ಈ ವರ್ಷ ವರ್ಷ ಮಾಡಬೇಕಲ್ಲ, ಅವರಿಗೆ ಅದು ಆ ಸಮಸ್ಯೆಗಳಿರುವುದಿಲ್ಲ. ಆಗ ಅವರೆಲ್ಲ ನಮ್ಮ ಬಗ್ಗೆ ಒಂದು ಒಳ್ಳೆ ಮೆಚ್ಚುಗೆ ಮಾತಾಡ್ತಾರೆ. ಎಷ್ಟು ಸಮಯವನ್ನು ಇದರಲ್ಲಿ ನೀವು ತೊಡಗಿಸಿಕೊಳ್ಬೇಕಾಗ್ತದೆ ಮತ್ತು ಎಷ್ಟು ಖರ್ಚುದಾಯಕ ಇದು ಈ ಹವ್ಯಾಸ? ಇದಕ್ಕೆ ನಾವೇ ಬೇರೆ ಕೃಷಿ ಒಟ್ಟಿಗೆ ಮಾಡೋ ಕಾರಣ ಇದಕ್ಕೆ ಖರ್ಚಂತ ಅಷ್ಟು ಬರೋದಿಲ್ಲ. ಈ ಗ್ರೋ ಬ್ಯಾಗ್ ಸ್ವಲ್ಪ, ಮತ್ತು ಟಾರ್ಪಾಲಿನ್, ಅದು ಗ್ರೋ ಬ್ಯಾಗ್ ಎಲ್ಲ 1-2 ವರ್ಷಕ್ಕೆ ಬರ್ತದೆ ಒಮ್ಮೆ ತಂದರು. ಮತ್ತು ಕೆಲಸ ಅಂತ ಹೇಳಿದರೆ ಅದಕ್ಕೆ ಅಂತ ನಿಂತರೆ ಒಂದು ಈ 600 ರೇಟಿಗೆ ಒಂದು 100 ದಿವಸದ ಕೆಲಸ ಎಲ್ಲ ಬೇಕಾಗ್ಬೋದು. 600 ತಳಿಗಳನ್ನು 650 ಎಲ್ಲ ಸಂರಕ್ಷಣೆ ಮಾಡಲಿಕ್ಕೆ ಅದು ಎಡೆಯಲ್ಲಿ ಮಾಡುವ ಕಾರಣ ಅಷ್ಟು ಹೋಗಿ ಸ್ವಲ್ಪ ಸ್ವಲ್ಪ ಮಾಡುವಂಥದ್ದು. ಆಗ ಅಷ್ಟು ಅದಕ್ಕೆ ಕೆಲಸ ಬೀಳೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ ಅದು. ಈ 600 ವೆರೈಟಿಯ ಒಂದು ಒಂದು ಏನು ಚಾರ್ಟ್ ಏನಾದರೂ ಮಾಡಿದ್ರೆ ಇದರ ಒಂದು ಮಾಹಿತಿ ಒಂದು ಕಲೆ ಹಾಕಿದ್ರೆ ಹೆಚ್ಚು ಕೆಲವೆಲ್ಲ ನಮಗೆ ಗೊತ್ತಿರುವಂಥದ್ದನ್ನು ಬೇರೆಯವರ ರೈತರಿಂದ ಈ ಬೀಜಗಳನ್ನು ಪಡೆಯುವಾಗ ನಾನು ಕೆಲವು ಮಾಹಿತಿಗಳೆಲ್ಲ ಕೇಳ್ತಾನೆ. ಇದು ಯಾವ ಚಾರ್ಟ್ ಅಂತ ಏನಾದ್ರು ಮಾಡ್ಕೊಂಡಿದ್ರೆ ಕೆಲವೆಲ್ಲ ಬರೆದಿಟ್ಟಿದ್ದೇನೆ, ಆದರೆ ಪ್ರತ್ಯೇಕವಾಗಿ ಅದನ್ನು ಒಂದು ಈ ಪ್ರಿಂಟ್ ಆಗಿ ಮಾಡಲಿಲ್ಲ. ಎಲ್ಲ ಈ ತಳಿಗಳು ವರ್ಷ ವರ್ಷ ಸಿಗ್ತಾ ಇರ್ತದೆ. ನನ್ನಲ್ಲಿ ಮೊದಲು ಇದ್ದದ್ದು ಒಂದು 10 ವೆರೈಟಿ, ಮತ್ತು 100, 200, 300, ಹೀಗೆ ಒಂದೊಂದು ವರ್ಷ ಸಿಕ್ಕುವಾಗ 200 ವೆರೈಟಿ, ಕಳೆದ ವರ್ಷ 200 ವೆರೈಟಿ ಒಮ್ಮೆಲೆ ಸಿಕ್ಕಿತು. ಆಗ ಸಿಕ್ಕುವಾಗ ಮತ್ತೆ ಇದನ್ನು ತಕ್ಷಣ ನಾವು ಬಿತ್ತನೆ ಮಾಡಬೇಕು, ಇದಕ್ಕೆ ಅದರ ಬಗ್ಗೆ ಇದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಹುಶಃ ಕಂಪ್ಯೂಟರ್ನಲ್ಲಿ ಇದನ್ನು ಮಾಹಿತಿಯನ್ನು ಕಲೆ ಹಾಕಿದರೆ ಅನುಕೂಲ ಆಗ್ಬೋದು. ಹೌದೌದು, ಬರುವ ವರ್ಷಗಳಲ್ಲಿ ಹೌದು. ಖರ್ಚು ಅಂತ ಹೇಳಿದ್ರೆ ನಮ್ಮ ಈ ಕೆಲಸ ಮಾತ್ರ, ಸ್ವಲ್ಪ ಅದರ ಎಡೆ ಶ್ರಮ ಮಾತ್ರ, ಮತ್ತೆ ನಾವು ಎಲ್ಲದನ್ನು ಲಾಭ ನಷ್ಟದ ದೃಷ್ಟಿಯಲ್ಲಿ ನೋಡಿದರೆ ನಮಗೆ ಜೀವನದಲ್ಲಿ ಏನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬರಿಗೆ ನಮ್ಮಿಂದ ಆಗುವ ಸಹ ಈ ಮೂಲಕ ಆದರೂ ಮಾಡಬಹುದು ಅಂತ ಒಂದು ನನ್ನ ಭಾವನೆ. ಈಗ ನಿಮ್ಮಲ್ಲಿಂದ ಈ ಸಾಕಷ್ಟು ಈ ಭತ್ತದ ತಳಿಗಳನ್ನು ಬೀಜವನ್ನು ಬೇಕು ಅಂತ ಕೇಳ್ಕೊಂಡು ಬರ್ತಾರೆ, ಅದನ್ನು ತಗೊಂಡು ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಅವರಿಗೆ ನಿಮ್ಮ ಸೂಚನೆ ಏನು? ಇದು ಹೆಚ್ಚಿನ ತುಂಬ ಜನ ಕೇಳ್ತಾರೆ, ಆದರೂ ಇದು ಆಸಕ್ತಿ ಇರುವವರು ಮಾತ್ರ ಕೇಳುವಂಥದ್ದು. ಎಲ್ಲರೂ ಕೆಲವರಿಗೆ ಇದರ ಬಗ್ಗೆ ಹೇಳಿದರೂ ಅವರು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಅದನ್ನು ಕಿವಿ ಹಾಕಿಕೊಳ್ಳದವರು ತುಂಬ ಜನ ಇದ್ದಾರೆ. ಇದರ ಭತ್ತ ಅಂತ ಹೇಳಿದರೆ ಅವರಿಗೆ ಒಂದು ಉಡ ಅಸಡ್ಡೆ ಹೆಚ್ಚಿಗೆ ಇರುವಂಥದ್ದು, ಅಕ್ಕಿ ಅಂಗಡಿಯಿಂದ ಸಿಗ್ತದೆ ಮತ್ತು ಧರ್ಮಕ್ಕೆ ಸಿಗ್ತದೆ ಇಂಥ ಒಂದು ಭಾವನೆ ಇರುವಂಥದ್ದು ಹೆಚ್ಚಿನವರಿಗೆ. ಅದು ಈ ತಳಿಯನ್ನು ಉಳಿಸ್ಬೇಕಂತಿದ್ರೆ ನಾವು ಮಾಡುವ ಇದು ತುಂಬ ಜನ ಈ ರೀತಿ ನಮ್ಮ ಹತ್ರ ಕೇಳ್ತಾ ಇರ್ತಾರೆ, ಆಗ ಅವರಿಗೆ ಒಂದು 10 ಗ್ರಾಂ 5 ಗ್ರಾಂ ಬೀಜ ಮಾತ್ರ ನಾನು ಕೊಡುವಂಥ, ನನ್ನಲ್ಲಿ ತುಂಬ ಕೊಡಲಿಕ್ಕೆ ಕೆಜಿ ಲೆಕ್ಕದಿಲ್ಲ, ಕೆಲವರು ಕೆಜಿ ಲೆಕ್ಕದಲ್ಲಿ ತುಂಬ ಜನ ಕೇಳೋರು 2 ಕೆಜಿ ಕೊಡಿ 3 ಕೆಜಿ ಕೊಡಿ ಅಂತ. ಆಗ ನಾನು ನನ್ನ ಈ ಮೆಥಡನ್ನು ಹೇಳಿ ಅವರಿಗೆ ಈ ಥರ ಆದರೂ ಮಾಡಿ ನಿಮಗೆ ಉಳಿಸ್ಬೋದು, ತಳಿಯನ್ನು ಬೆಳೆಯಬಹುದು, 2 ವರ್ಷದಲ್ಲಿ ಅವರೇ ಅಭಿವೃದ್ಧಿ ಮಾಡಿಕೊಳ್ಬಹುದು. ಈ ನಿಟ್ಟಿನಲ್ಲಿ ತುಂಬ ತಳಿಗಳನ್ನು ಕೊಟ್ಟಿದ್ದೇನೆ, ಕೆಲವು ಹೆಚ್ಚಿನದು ಅಂಚೆ ಮೂಲಕ ಕಳಿಸಿಕೊಟ್ಟದೇ ಇದೆ, ಮತ್ತು ಕೆಲವರೆಲ್ಲ ನೇರ ಕೈಯಲ್ಲಿ ಕೊಟ್ಟದ್ದಿದೆ. ಈಗ ನಾನು ಬರುವಾಗಲೇ ಒಂದು 5-6 ವೆರೈಟಿ ತಂದಿದ್ದೇನೆ ಬೇರೆಯವ್ರಿಗೆ ಕೊಡಲಿಕ್ಕಿದೆ, ಆ ಥರ ಕೊಟ್ಟದ್ದು ತುಂಬ ಇದೆ. ಮತ್ತು ಇದಕ್ಕೆಲ್ಲ ಹಣಕ್ಕೆ ಕೊಡುವಂಥದ್ದಲ್ಲ, ಕೆಲವರಲ್ಲಿ ಅವರು ಬೇರೆ ವೆರೈಟಿ ಇದ್ದರೆ ಕೊಡಿ, ಇಲ್ಲ ಇದ್ದರೆ ಅದನ್ನೇ ಬೆಳೆದು ಸ್ವಲ್ಪ ಕೊಡಿ, ನನ್ನ ಹತ್ರ ಬೇರೆಯವ್ರು ಕೇಳ್ತಾರೆ ಅವರಿಗೆ ಹಂಚುವ ಅಂತ. ಸರಿ, ಬೀಜದಿಂದ ಬೀಜದ ಅಭಿವೃದ್ಧಿ. ಹೌದು ಸರ್, ಕಳೆದ 12 ವರ್ಷದಿಂದ ಈ ಹವ್ಯಾಸದಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ, ಹೊಸದಾಗಿ ಇಂಥ ಒಂದು ಹವ್ಯಾಸವನ್ನು ಮತ್ತೆ ಯಾರಾದರೂ ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರಾ? ಇಲ್ಲ, ನಾನು ತಿಳಿದ ಮಟ್ಟಿಗೆ ಯಾರು ಈ ಥರ ಮಾಡಲಿಲ್ಲ, ಇದೊಂದು ಸಮಸ್ಯೆಗಳಿರುವ ಕಾರಣ, ಮತ್ತು ಆ ಥರ ಯಾರು ಮಾಡಿದ್ದು ಕಾಣೋದಿಲ್ಲ. ಅದು ಕೆಲವರಿಗೆ ಗದ್ದೆಯಲ್ಲೆಲ್ಲ ಇದ್ದವರಿಗೆ ಮಾಡ್ಬೋದು ಇದನ್ನು, ನಾವು ಈ ಅಮೂಲ್ಯ ತಳಿಗಳನ್ನು ಕೊಟ್ಟಾಗ ಅವರಿಗೆ ಅಭಿವೃದ್ಧಿ ಮಾಡಿ ಆಸಕ್ತಿ ಇದ್ದವರಿಗೆ ತುಂಬ ಮಾಡ್ಬೋದು ಇದನ್ನು. ಇಂಥ ತಳಿಗಳು ಸಿಕ್ಕುವುದೇ ಅಪರೂಪ. ನಾವು ಎಲ್ಲೆಲ್ಲಿಂದ ಹೋಗಿ ಮೈಸೂರು, ಮಂಡ್ಯ ಮತ್ತು ಕೇರಳದ ಹಲವು ಭಾಗಗಳಿಗೆ ಹೋಗಿ ತಮಿಳುನಾಡಿನ ವೆರೈಟಿಗಳು ಸಹ ಇವೆ, ಇದನ್ನೆಲ್ಲ ತಂದು ಕಲೆ ಹಾಕಿದ್ದೇವೆ. ಬೇಕಿದ್ದವರಿಗೆ ಇದನ್ನು ಮಾಡಲಿಕ್ಕೆ ತೊಂದರೆ ಏನಿಲ್ಲ, ಕೆಲವರಿಗೆ ತುಂಬ ಜನರಿಗೆ ಕೊಟ್ಟಿದ್ದೇನೆ ಹೆಚ್ಚಿಗೆ ಇರುವಂಥದ್ದನ್ನು, ಕೆಲವು ನನ್ನಲ್ಲಿ ಕಡಿಮೆ ಇರುವ ತಳಿಗಳನ್ನು ಆ ಸಲ ಕೇಳಿದರೆ ಕೊಡಲಿಕ್ಕೆ ಕಷ್ಟ ಆಗ್ತದೆ, ಮತ್ತು ಮುಂದಿನ ಸಲ ಆದರೂ ನಾನು ಅದನ್ನು ಅಭಿವೃದ್ಧಿ ಮಾಡಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕಿದ್ರೆ ಹೇಗೆ? ಫೋನ್ ಮೂಲಕ ಸಂಪರ್ಕ ಮಾಡುವುದು ಸರ್. ಹೇಳಿಬಿಡಿ. ನನ್ನ ಫೋನ್ ನಂಬರು 9400650 ಇನ್ನೊಂದು ಸರ್ ಹೇಳಿ, 9400650 ಬಹಳ ಸಂತೋಷ ಸತ್ಯನಾರಾಯಣ ಬೆಳೆಯರಿಯವರೇ. ವಿಶಿಷ್ಟವಾದಂತಹ ಒಂದು ಹವ್ಯಾಸವನ್ನು ನೀವು ಇಟ್ಕೊಂಡಿದ್ರಿ, ಅದರಲ್ಲೂ ಭತ್ತದಲ್ಲಿ ಸುಮಾರು 650ಕ್ಕೂ ಮಿಕ್ಕಿ ತಳಿಗಳನ್ನು ಗ್ರೋ ಬ್ಯಾಗ್ಗಳಲ್ಲಿ ಪ್ರತಿ ವರ್ಷವೂ ಕೂಡ ಬೆಳೆಯುವಂಥ ಒಂದು ಹವ್ಯಾಸ. ಈ ಮೂಲಕ ತಳಿ ಸಂರಕ್ಷಣೆಯಲ್ಲಿ ತಮ್ಮದೇ ಆದಂಥ ಒಂದು ವಿಶಿಷ್ಟ ಕೊಡುಗೆಯನ್ನು ಕೂಡ ನೀವು ಕೊಡ್ತಾ ಇದ್ದೀರಿ, ರಾಷ್ಟ್ರೀಯ ಪುರಸ್ಕಾರವನ್ನು ಕೂಡ ಪಡ್ಕೊಂಡಿದ್ದೀರಿ, ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಭತ್ತದ ತಳಿ ಸಂರಕ್ಷಣೆಯ ಕುರಿತು ರಾಷ್ಟೀಯ ತಳಿ ಸಂರಕ್ಷಣಾ ಪ್ರಶಸ್ತಿ ಪುರಸ್ಕೃತ ಸತ್ಯನಾರಾಯಣ ಬೆಳೇರಿ ಇವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕೇಳುಗರೆ, ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೋಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ.

ಪದ ಮುನಿ ಬಲ್ಲ ವಾರಿ ಜೋದ್ಭವ ಬಲ್ಲ ಪಾರಾಶರನು ಬಲ್ಲ ಮನು ಬಲ್ಲನು ನಾರದ ಮುನಿ ಬಲ್ಲ ವಾರಿ ಜೋದ್ಭವ ಬಲ್ಲ ಪಾರಾಶರನು ಬಲ್ಲ ಮನು ಬಲ್ಲನು ಧೀರ ಭೀಷ್ಮನು ಬಲ್ಲ ಪಾರ್ವತಿ ಬಲ್ಲಳು ಧೀರ ಭೀಷ್ಮನು ಬಲ್ಲ ಪಾರ್ವತಿ ಬಲ್ಲಳು ಕಾರುಣಿಕನು ಶ್ರೀಹರಿಯಲ್ಲದಿಲ್ಲವೆಂದು ಹರಿಯರು ಮನುಜರು ಅರಿತು ಹರಿಯರು ಧರೆಗೆ ಓಡಿಯ ಶ್ರೀಹರಿಯಲ್ಲದಿಲ್ಲವೆಂದು ಹರಿಯರು ಮನುಜರು ಅರಿತು ಹರಿಯರು ವಿಠಲನೇ ದೈವ